ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಬಟರ್ಫ್ರೂಟ್ ಅಂದ್ರೆ ಬೆಣ್ಣೆ ಹಣ್ಣಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಈ ಒಂದು ಬಟರ್ ಫ್ರೂಟ್ ಬೆಣ್ಣೆ ಹಣ್ಣಿನ ಬೇಸಾಯದ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಬೇಕು. ಏನು ಈ ಒಂದು ಬಟರ್ ಫ್ರೂಟ್ ಅಂದ್ರೇನು, ಎಲ್ಲೆಲ್ಲಿ ಈ ಒಂದು ಬಟರ್ ಫ್ರೂಟ್ ಅನ್ನ ಬೆಳೆಯಲಾಗ್ತದೆ, ಈಗಾಗಲೇ ಇದು ಯಾವ್ಯಾವ ದೇಶದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಬೆಳೆಯಲಾಗ್ತದೆ ಹೇಳಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಸೊ ಮೊದಲದಾಗಿ ಎಲ್ಲರೂ ನಮಸ್ಕಾರ ಹೇಳಕ್ ಇಷ್ಟಪಡ್ತೇನೆ. ಸೊ ನಿಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣು ಮತ್ತು ಅವಕಾಡೋ ಅಂತ ಹೇಳಿ ನಾವೇನ್ ಮಾಡ್ತೀವಿ, ತುಂಬಾ ಚಿರಪರಿಚಿತವಾಗಿರುವಂತಹ ಒಂದು ಹಣ್ಣಾಗಿದೆ. ನಿಮ್ಗೆಲ್ಲೋ ತಿಳಿದ್ರಲ್ಲಿ ಏನಾಗಿದೆ, ಮಾರ್ಕೆಟ್ ಅಲ್ಲಿ ಪ್ರೆಸೆಂಟ್ ಡೇಸ್ ಅಲ್ಲಿ ಒಂದು ಉತ್ತಮ ರೀತಿಯಂತಹ ಮಾರುಕಟ್ಟೆಯಲ್ಲಿ ಬೆಲೆ ಇರುವಂತಹ ಹಣ್ಣಲ್ಲಿ ಈ ಒಂದು ಬಟರ್ ಫ್ರೂಟ್ ಒಂದು ಮುಖ್ಯವಾಗಿರುವಂತಹ ಹಣ್ಣಾಗಿದೆ. ಸೊ ಅದೇ ರೀತಿಯಾಗಿ ಹೇಳ್ತಾ ಹೋದ್ರೆ ಈ ಒಂದು ಬಟರ್ ಫ್ರೂಟ್ ನಾವು ಸೂಪರ್ ಫ್ರೂಟ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಈ ಸೂಪರ್ ಫ್ರೂಟ್ ಅಂತ ಕರೆಯೋ ಕಾರಣ ಏನಂತಂದ್ರೆ ಇದರಲ್ಲಿ ಎಲ್ಲಾ ತರದಂತಹ ಖನಿಜಾಂಶಗಳಾಗಿರ್ಬೋದು, ಪೋಷಕಾಂಶಗಳಾಗಿರ್ಬೋದು, ಜೀವಸತ್ವಗಳು ಎಲ್ಲ ಏನಾಗಿದೆ ತುಂಬಾ ಯಥೇಚ್ಛವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಸೊ ಅದೇ ರೀತಿಯಾಗಲಿ ಈ ಹಣ್ಣನ್ನ ಎಲ್ಲಾ ತರದ ವಯಸ್ಕರು ಕೂಡ ಈ ಹಣ್ಣು ತುಂಬಾ ಇಷ್ಟಪಡ್ತಾರೆ. ಯಾಕೆಂತಂದ್ರೆ ಈ ಹಣ್ಣು ತಿನ್ನೋದಕ್ಕೆ ವಯಸ್ಕ ಹುಡುಗರು ಬೇಕಾಗಿಲ್ಲ, ಮುದುಕರು ಬೇಕಾಗಿಲ್ಲ, ಎಲ್ಲರೂ ಕೂಡ ತುಂಬಾ ಯಥೇಚ್ಛವಾಗಿ ಹಣ್ಣ ತಿನ್ನೋಕೆ ಇಷ್ಟಪಡ್ತಾರೆ. ಯಾಕೆಂತಂದ್ರೆ ಈ ಒಂದು ಹಣ್ಣಿನಲ್ಲಿ ಮೊನೋಸ್ಯಾಚುರೇಟೆಡ್ ಒಂದು ಕೊಬ್ಬಿನ ಅಂಶ ಯಥೇಚ್ಛವಾಗಿ ಉತ್ತಮವಾಗಿರುತ್ತೆ. ಸೊ ಅದೇ ರೀತಿಯಾಗಿ ಈ ಹಣ್ಣು ತಿನ್ನೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒಂದು ದೇಹದ ಕಾಂತಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ, ಮತ್ತು ಈ ಹಣ್ಣು ಸೇವನೆ ಮಾಡೋದ್ರಿಂದ ಯಾವುದೇ ರೀತಿಯಂತಹ ದುಷ್ಪರಿಣಾಮಗಳು ನಾವು ಕಾಣೋಕೆ ಸಾಧ್ಯ ಇಲ್ಲ, ಮತ್ತು ದೇಹದಲ್ಲಿ ಒಂದು ಪಚನ ಕ್ರಿಯೆಯನ್ನು ತುಂಬಾ ಚೆನ್ನಾಗಿ ಮಾಡೋಕೆ ತುಂಬಾ ಸಹಾಯಕಾರಿ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಎರಡು ಬಾಳೆಹಣ್ಣು ತಿನ್ನೋದು ಒಂದೇ, ಒಂದು ಬಟರ್ ಫ್ರೂಟ್ ಅನ್ನು ತಿನ್ನೋದು ಒಂದೇ. ಯಾಕೆಂದ್ರೆ ಎರಡು ಬಾಳೆಹಣ್ಣು ತಿಂದ್ರೆ ಎಷ್ಟು ಶಕ್ತಿ ಕೊಡುತ್ತೋ ಒಂದೇ ಒಂದು ಬಟರ್ ಫ್ರೂಟ್ ತಿಂದ್ರೆ ಅಷ್ಟು ಶಕ್ತಿಯನ್ನು ನಾವು ಕಾಣಬಹುದಾಗಿದೆ. ಈ ಒಂದು ಹಣ್ಣಿನ ಇತಿಹಾಸ ಕೂಡ ಹೇಳ್ಬಿಡಿ. ಈ ಇತಿಹಾಸ ನೋಡ್ತಾ ಹೋದ್ರೆ ಏನಾಗಿದೆ ಅಂತಂದ್ರೆ, ಸೊ ಮೊದಲೇದಾಗಿ ಈ ಬೆಣ್ಣೆ ಹಣ್ಣು ಎಲ್ಲಿ ಬೆಳೀತಾ ಇತ್ತು ಅಂತಂದ್ರೆ, ಸೊ ಮೆಕ್ಸಿಕೋ ಅಲ್ಲಿ ಬೆಳೀತಾ ಇದ್ರು, ಸೊ ಅಮೆರಿಕದಲ್ಲಿ ಬೆಳೀತಾ ಇದ್ರು. ಸೊ ಈ ಮೊದಲೆಲ್ಲ ಹಿರಿಯರು ಏನಂತ ಹೇಳ್ತಾ ಇದ್ರು ಅಂದ್ರೆ, ಈ ಒಂದು ಹಣ್ಣು ಬೆಳೆಯೋದಕ್ಕೆ ತುಂಬಾ ತಂಪಾಗಿರುವಂತಹ ವಾತಾವರಣ ಇದ್ರೆ ಮಾತ್ರ ಸಾಕಾಗಿತ್ತು ಅಂತ ಹೇಳ್ತಾ ಇದ್ರು. ಸೊ ಈಗ ನಮ್ಮ ಪ್ರೆಸೆಂಟ್ ಡೇಸ್ ಏನಾಗಿದೆ, ಈ ಒಂದು ಹಣ್ಣನ್ನು ಎಲ್ಲೆಲ್ಲಿ ಬೆಳೀತಾ ಇದ್ರು ಅಂದ್ರೆ, ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಬೆಳೀತಾ ಇದಾರೆ, ಚಿಕ್ಕಮಗಳೂರಲ್ಲೂ ಬೆಳೀತಾ ಇದಾರೆ, ಮೈಸೂರಲ್ಲೂ ಬೆಳೀತಾ ಇದಾರೆ, ಕೋಲಾರ ಭಾಗದಲ್ಲೂ ಬೆಳೀತಾ ಇದಾರೆ. ಇದನ್ನ ನಮ್ಗೆ ಏನ್ ತಿಳಿತಾ ಇದೆ ಅಂತಂದ್ರೆ, ಈ ಹಣ್ಣು ಬರೇ ಒಂದು ಒಂದು ತಂಪಾದ ವಾತಾವರಣಕ್ಕೆ ಮಾತ್ರ ಸೀಮಿತ ಅಲ್ಲ, ಅದೇ ರೀತಿಯಾಗಿ ಉಷ್ಣವಲಯದ ಹಣ್ಣಾಗಿ ಈ ಒಂದು ಬೆಳೆಯನ್ನ ಬೆಳಿಬಹುದು ಅಂತ ಹೇಳಿ ನಮ್ಗೆ ಮೇಲ್ನೋಟಕ್ಕೆ ಕಾಣ್ಬರ್ತಾ ಇದೆ. ಸೊ ಅದೇ ರೀತಿಯಾಗಿ ಒಂದು ಪ್ರೆಸೆಂಟ್ ಡೇಸ್ ಅಲ್ಲಿ ಒಂದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದಲ್ಲಿ ರೈತರು ಕೂಡ ಈ ಒಂದು ಬೆಳೆನ ಬೆಳೆದ್ಬಿಟ್ಟು ಒಂದು ಹೆಚ್ಚಿನ ರೀತಿಯಂತಹ ಒಂದು ಸಕ್ಸಸ್ ಕಾಣೋಕೆ ತುಂಬಾ ಸಹಾಯಕಾರಿಯಾಗಿದೆ. ಬಟರ್ ಫ್ರೂಟ್ ಬೆಣ್ಣೆ ಹಣ್ಣಿನ ಸುಧಾರಿತ ಬೇಸಾಯ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಬೆಣ್ಣೆ ಹಣ್ಣು ಈ ಹೆಚ್ಚಿನ ಜನಕ್ಕೆ ಮಾಹಿತಿ ಇಲ್ಲದ ಕಾರಣ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಸರ್, ಖಂಡಿತ ಮಾಡ್ಕೊಡೋಣ. ಸರ್, ನಾನು ಆಗ್ಲೇ ಹೇಳಿದ ರೀತಿ ಏನಾಗಿದೆ, ಈ ಒಂದು ಬೆಣ್ಣೆ ಹಣ್ಣು ಅಂತಂದ್ರೆ ಒಂದು ಸೂಪರ್ ಫುಡ್ ಅಂತ ಕರೀತಾ ಅಂತ ಹೇಳಿದ್ವಿ. ಯಾಕೆಂದ್ರೆ ಇದರಲ್ಲಿ ಖನಿಜಾಂಶಗಳಾಗಿರ್ಬೋದು, ಜೀವಸತ್ವಗಳಾಗಿರ್ಬೋದು ತುಂಬಾ ಏರಳವಾಗಿದ್ದಾವೆ. ಅದರಲ್ಲಿ ಖನಿಜಾಂಶಗಳು ನೋಡ್ತಾ ಹೋದ್ರೆ, ಅದರಲ್ಲಿ ಜೀವಸತ್ವಗಳು ನೋಡ್ತಾ ಹೋದ್ರೆ ವೈಟಮಿನ್ ಸಿ ಆಗಿರ್ಬೋದು, ವೈಟಮಿನ್ ಇ ಆಗಿರ್ಬೋದು ತುಂಬಾ ಏರಳವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಫಿನಾಲಿಕ್ಸ್ ಒಂದು ಸಂಯುಕ್ತಗಳು ಕೂಡ ಈ ಒಂದು ಹಣ್ಣಿನಲ್ಲಿ ತುಂಬಾ ಯಥೇಚ್ಛವಾಗಿದೆ. ಇದೆಲ್ಲಾ ಕಾರಣಕ್ಕೋಸ್ಕರ ನಾವು ಬಟರ್ ಫ್ರೂಟ್ ನ ಸೂಪರ್ ಫ್ರೂಟ್ ಅಂತ ನಾವು ಕರಿತಾ ಇದ್ದೇವೆ. ಯಾವ ತರ ಆಕಾರದಲ್ಲಿ ಇರುತ್ತೆ? ಸರ್, ಇದು ಎರಡು ತರ ಆಕಾರದಲ್ಲಿ ಇರುತ್ತೆ. ಒಂದು ಅಂಡಾಕಾರದಲ್ಲಿ ಇರುತ್ತೆ, ಒಂದು ಇನ್ನೊಂದು ಬಂದ್ಬಿಟ್ಟು ಈ ಹಣ್ಣೇನಾಗಿರುತ್ತೆ ವಜ್ರಾಕಾರದಲ್ಲಿ ಇರೋದನ್ನ ನಾವು ನೋಡಬಹುದಾಗಿದೆ. ಆಹಾ, ಈಗ ಈ ಬೆಣ್ಣೆ ಹಣ್ಣು ಬೆಳಿಬೇಕಂದ್ರೆ ಯಾವ ತರ ಹೊಲ ಇರಬೇಕಾಗುತ್ತೆ, ಮಣ್ಣು ಯಾವ ತರ ತಯಾರು ಮಾಡ್ಕೋಬೇಕು, ಮತ್ತೆ ಯಾವ ವಾತಾವರಣದಲ್ಲಿ ಅದು ಬೆಳಿಬಹುದು? ಮೊದಲೇದಾಗಿ ಬೇಕಾಗಿರೋದೇ ಮಣ್ಣು. ಎಂತ ತರ ಮಣ್ಣಲ್ಲಿ ಬೆಳೆದ್ರೆ ಮಾತ್ರ ಈ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತೇಳಿ ನಮ್ಮ ರೈತರಿಗೆ ಅಷ್ಟೊಂದು ರೀತಿಯ ಮಾಹಿತಿ ಗೊತ್ತಿಲ್ಲ. ಸೊ ನಮ್ಮ ಒಂದು ಭಾರತ ದೇಶದಲ್ಲಿ ನೋಡ್ತಾ ಹೋದ್ರೆ ಕೆಂಪು ಮಣ್ಣಿದೆ, ಕಪ್ಪು ಮಣ್ಣಿದೆ, ಜಂಬಿಟ್ಟಿಗೆ ಮಣ್ಣಿದೆ, ಜಿಗಿಟ್ಟು ಮಣ್ಣಿದೆ, ಈ ತರ ಹಲವಾರು ರೀತಿಯಂತಹ ಮಣ್ಣಿದೆ. ಎಕ್ಸ್ಪೆಷಲಿ ಈ ಒಂದು ಬೆಳೆ ಯಾವ ಒಂದು ಮಣ್ಣಿಗೆ ತುಂಬಾ ಸೂಕ್ತ ಅಂತ ನೋಡ್ತಾ ಹೋದ್ರೆ, ಇವಾಗ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು ಏನಾಗಿರ್ಬೇಕು ಅಂತಂದ್ರೆ ತುಂಬಾ ಫಲವತ್ತತೆಯಿಂದ ಕೂಡಿರ್ಬೇಕಾಗತ್ತೆ. ಮೊದಲೇದಾಗಿ ಹೇಳ್ಬೇಕು ಅಂದ್ರೆ, ಈ ಒಂದು ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣು ಅಂತ ಹೇಳ್ತೀವಲ್ಲ, ಇದು ಒಂದು ವಾಟರ್ ಲವಿಂಗ್ ಪ್ಲಾಂಟ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ಮಣ್ಣಿನಲ್ಲಿ ಸದಾಕಾಲ ತೇವಾಂಶ ಇರುವಂತಹ ಮಣ್ಣಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಎಲ್ಲೆಲ್ಲಿ ಜಿಗುಟು ಮಣ್ಣು ತುಂಬಾ ಜಾಸ್ತಿ ಇರುತ್ತಲ್ಲ, ಅಂತ ಕಡೆ ಬೆಳೆದ್ರು ಕೂಡ ಈ ಮಣ್ಣಲ್ಲಿ ಬೆಳೆದ್ರೆ ಈ ಬೆಳೆ ಬೆಳೆದ್ರೆ ತುಂಬಾ ಸೂಕ್ತವಾಗಿರುತ್ತೆ. ಅದೇ ರೀತಿಯಾಗಿ ಮಣ್ಣಿನ ರಸಸಾರ ಎಷ್ಟಿರ್ಬೇಕಂದ್ರೆ ಒಂದು 6.5-8 ಇದ್ರೂ ಕೂಡ ಈ ಬೆಳೆ ತುಂಬಾ ಅತ್ಯುತ್ತಮವಾಗಿ ಬರುತ್ತೆ. ಸೊ ಆಗ್ಲೇ ಏನಂತ ಹೇಳಿದ್ರು ಅಂತಂದ್ರೆ, ಈ ಒಂದು ಬೆಳೆ ಬೆಳಿಬೇಕಂದ್ರೆ ವಾತಾವರಣ ತುಂಬಾ ಬಹಳ ಮುಖ್ಯ. ಈ ಒಂದು ಬೆಳೆನ ಬೆಳಿಬೇಕಂದ್ರೆ ಸಾಮಾನ್ಯವಾಗಿ 15-30 ಡಿಗ್ರಿ ಸೆಲ್ಸಿಯಸ್ ವಾತಾವರಣದಲ್ಲಿದ್ರೆ ಈ ಬೆಳೆ ತುಂಬಾ ಚೆನ್ನಾಗಿ ಬರ್ತದೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ಸೊ ಈ ಒಂದು ಪ್ರೆಸೆಂಟ್ ಡಿಸಿಷನ್ ಏನಾಗಿದೆ, ಒಂದು ಎಲ್ಲೆಲ್ಲಿ ಕಡಿಮೆ ಮಳೆ ಬೀಳುತ್ತಲ್ಲ ಅಂತ ಪ್ರದೇಶದಲ್ಲಿ ಬೆಳೆದ್ರೂ ಕೂಡ ಈ ಒಂದು ಬೆಳೆ ತುಂಬಾ ಉತ್ತಮವಾಗಿ ಬರ್ತಾ ಇದೆ. ಸರ್, ನಾವೀಗ ನೋಡ್ತಾ ಇರಬಹುದು ಈ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ಒಂದು ವರ್ಷದಲ್ಲಿ ನಾರ್ಮಲ್ ಆಗಿ ಮಳೆ ಬೀಳೋದು 7.3 mm ಅಷ್ಟು, ಅಂದ್ರೆ 700 mm ಅಷ್ಟು ಮಳೆ ಬೀಳ್ತದೆ. ಅಂದ್ರೆ ಈ ಒಂದು ವಾತಾವರಣಕ್ಕೂ ಕೂಡ ಒಂದು ಈ ಬೆಳೆ ತುಂಬಾ ಸೂಕ್ತವಾಗಿದೆ ಅಂತ ನಾವು ಕಾಣಬಹುದಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಏನು ಗಮನಿಸಬೇಕು ಅಂದ್ರೆ, ಒಂದು ಹೂ ಬೀಳುವ ಸಂದರ್ಭದಲ್ಲಿ ಟೆಂಪರೇಚರ್ ಒಂದು 35-36 ಡಿಗ್ರಿಗಿಂತ ಜಾಸ್ತಿ ಹೋದ್ರೆ ಏನಾಗುತ್ತೆ, ಹೂ ಏನಾಗುತ್ತೆ, ಹೂ ಉದುರುವಿಕೆಯ ಸಂಖ್ಯೆ ಜಾಸ್ತಿ ಆಗಿಬಿಟ್ಟು ಕಾಯಿ ಕಟ್ಟುವಿಕೆಗೆ ಸಂಖ್ಯೆ ಕಡಿಮೆ ಆಗಿಬಿಟ್ಟು ಗಿಡದ ಬೆಳವಣಿಗೆ ಕುಂಠಿತ ಆಗಿ ಬರುವಂತ ಇಳುವರಿಯಲ್ಲೂ ಕೂಡ ಕುಂಠಿತ ಆಗೋದನ್ನ ನಾವು ಕಾಣಬಹುದಾಗಿದೆ. ಸೊ ಅದೇ ರೀತಿಯಾಗಿ ಈ ಬೆಳೆಯನ್ನ ನಾವು ಯಾವ ಸಮಯದಲ್ಲಿ ಯಾವ ಟೈಮಲ್ಲಿ ನಾವು ನಾಟಿ ಮಾಡಬೇಕು ಅಂತ ನೋಡ್ತಾ ಹೋದ್ರೆ, ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ ನಾವು ಈ ಬೆಳೆನ ನಾಟಿ ಮಾಡಿದ್ರೆ ರೈತನಿಗೆ ಏನಾಗಿರುತ್ತೆ, ಆ ಒಂದು ಸಮಯದಲ್ಲಿ ತಂಪಾದಂತ ವಾತಾವರಣ ಇರೋ ಕಾರಣಕ್ಕೆ ಏನಾಗುತ್ತೆ, ಆ ಒಂದು ಬೆಳೆ ತುಂಬಾ ಚೆನ್ನಾಗಿ. ಈ ನಾಟಿ ಸಸಿಗಳು ಯಾವ ತರ ಇರುತ್ತೆ ಅದ್ರ ಬಗ್ಗೆನೂ ಹೇಳ್ಬಿಡಿ. ಕಟಿಂಗ್ಸ್ ಅಲ್ಲಿ ಇರ್ತದ ಅಥವಾ ಏನು ಈಗ ಸಸಿಗಳನ್ನು ಮಾಡಿ? ಸೊ ನಾಟಿ ವಿಷಯಕ್ಕೆ ಬಂದ್ರೆ ಏನಾಗುತ್ತೆ ಏನಂದ್ರೆ, ನಮ್ಮ ರೈತರಲ್ಲಿ ತುಂಬಾ ಗೊಂದಲ ಇದೆ ಇದರಲ್ಲಿ. ಇವಾಗ ನಾವು ಸಸ್ಯದಿಂದ ಸಸ್ಯಾಭಿವೃದ್ಧಿ ಮಾಡಿರುವಂತಹ ಸಸ್ಯನ ನಾಟಿ ಮಾಡಬೇಕು, ಇಲ್ಲಾಂತಂದ್ರೆ ನಿರ್ಲಿಂಗ ಪದ್ಧತಿಯಿಂದ ಮಾಡಿರುವಂತಹ ಸಸ್ಯನ ಮಾಡಬೇಕು ಅಂತ ತುಂಬಾ ಗೊಂದಲ ಇದೆ. ಸೊ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಎರಡೂ ತರಣಗಳು ಏನ್ ಮಾಡ್ತಾರೆ, ನಾಟಿ ಮಾಡ್ತಾ ಇದ್ದಾರೆ. ಸೊ ನಾರ್ಮಲ್ ಆಗಿ ನಾವು ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡಿದಂತಹ ನಾವು ಸಸ್ಯನ ತಗೊಂಡ್ರೆ ಏನಾಗುತ್ತೆ, ಫಲ ಕೊಡೋದಕ್ಕೆ ಏನಾಗುತ್ತೆ, ಸ್ವಲ್ಪ ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳುತ್ತೆ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ತಾಯಿಯ ಗುಣಧರ್ಮಗಳು ಈ ಒಂದು ಗಿಡ ಹೊಂದ್ಕೊಳ್ಳೋಕೆ ಸಹಾಯಕಾರಿ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ಏನಾಗುತ್ತದೆ ಅಂತಂದ್ರೆ, ನಿರ್ಲಿಂಗ ಪದ್ಧತಿ ಅಂತ ಹೇಳ್ತಾವೀವಿ. ನಿರ್ಲಿಂಗ ಪದ್ಧತಿಯಲ್ಲಿ ನಾವು ಎರಡು ರೀತಿಯಲ್ಲಿ ನೋಡ್ತಾ ಹೋಗ್ಬೋದು. ಒಂದು ಬಂದ್ಬಿಟ್ಟು ಕಣ್ಣು ಕಸಿ ಮುಖಾಂತರ ನಾವು ಮಾಡೋದನ್ನ ನೋಡಬಹುದಾಗಿದೆ, ಇಲ್ಲಾಂತಂದ್ರೆ ಒಂದು ಗೂಟಿ ಅಂತ ಹೇಳ್ತಾ ಹೋಗ್ತೀವಿ. ಗೂಟಿ ಅಂತಂದ್ರೆ ಏರ್ ಲೇಯರಿಂಗ್ ಅಂತ ಕರಿತಾ ಹೋಗ್ತೀವಿ. ಎರಡರ ಮುಖಾಂತರ ಏನ್ ಮಾಡ್ತವೆ, ನಾವು ಸಸ್ಯಾಭಿವೃದ್ಧಿಯನ್ನ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನಿರ್ಲಿಂಗ ಪದ್ಧತಿಯಿಂದ ಸಸ್ಯಾಭಿವೃದ್ಧಿ ಮಾಡಿದ ಸಸ್ಯಗಳು ಏನಾಗ್ತದೆ ಅಂದ್ರೆ, ನಾವು 4 ವರ್ಷದ ನಂತರ ಏನಾಗುತ್ತೆ, ಫಲ ಬಿಡೋದಕ್ಕೆ ಶುರುವಾಗ್ಬಿಟ್ಟು ಒಂದು ಎಕನಾಮಿಕಲ್ ಲೀಡ್ ಅಂದ್ರೆ 7 ವರ್ಷದ ನಂತರ ಏನಾಗುತ್ತೆ, ಎಕನಾಮಿಕಲ್ ಲೀಡ್ ಬರೋಕೆ ತುಂಬಾ ಸಹಾಯಕಾರಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೂ ಆದ್ರಿಂದ ನಮ್ಮ ರೈತ ಬಾಂಧವರು ಯಾರೇ ಹೊಸದಾಗಿ ನಾವು ಬೆಣ್ಣೆ ಹಣ್ಣ ಬೆಳಿಬೇಕು ಅಂತಂದ್ರೆ, ಅವ್ರು ಏನ್ ಮಾಡಬೇಕು ಅಂತಂದ್ರೆ, ಆದಷ್ಟು ನಾವು ನಿರ್ಲಿಂಗ ಪದ್ಧತಿಯಿಂದ ಮಾಡಿರುವಂತಹ ಒಂದು ಕಸಿ ಗಿಡಗಳೆಲ್ಲ ತಗೋಬೇಕಾಗತ್ತೆ. ಅದರಲ್ಲಿ ಎರಡು ತರ ಇದೆ. ಒಂದೇದಾಗಿ ಬಂದ್ಬಿಟ್ಟು ಕಣ್ಣು ಕಸಿ ಅಂದ್ರೆ ಬಡ್ಡಿಂಗ್ ಅಂತ ಕರಿತಾ ಹೋಗ್ತೀವಿ. ಇದ್ರ ಮುಖಾಂತರ ನಾವು ಮಾಡಿದ್ರೆ ಏನಾಗುತ್ತೆ, ತಾಯಿ ಎಲ್ಲಾ ಗುಣಧರ್ಮಗಳು ಈ ಒಂದು ಗಿಡದಲ್ಲಿ ನಾವಿರೋದನ್ನ ಕಾಣಬಹುದಾಗಿದೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಬೆಣ್ಣೆಹಣ್ಣು ಬಹಳ ಪೋಷಕಾಂಶವುಳ್ಳ ಹಣ್ಣು ಅಂತ ಎಲ್ಲ ಕಡೆ ಈಗ ಹೆಸರಾಗ್ತಾ ಇದೆ, ಮತ್ತೆ ಜನರು ಕೂಡ ಪಾನೀಯವಾಗಿ ಉಪಯೋಗಿಸ್ತಾ ಇದ್ದಾರೆ. ಹಣ್ಣಿನ ಪೋಷಕಾಂಶಗಳು ಯಾವ್ಯಾವುದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಖಂಡಿತ ಸರ್. ಸೊ ನಿಮ್ಗೆಲ್ಲ ತಿಳಿದಿರೋ ರೀತಿಯಲ್ಲಿ ನಾಗಲೇ ಹೇಳಿದೆ, ಇದು ಒಂದು ಸೂಪರ್ ಫ್ರೂಟ್ ಅಂತ ನಾವು ಕರಿತಾ ಹೋಗ್ತೀವಿ. ಯಾಕಂದ್ರೆ ಹೆಚ್ಚಿನದಾಗಿ ಜೀವಸತ್ವಗಳಾಗಿರ್ಬೋದು, ಖನಿಜಾಂಶಗಳಾವು ತುಂಬಾ ಹೇರಳವಾಗಿರುತ್ತೆ. ಜೀವಸತ್ವಗಳಾಗಿರುವಂತಹ ವೈಟಮಿನ್ ಸಿ ಮತ್ತು ವೈಟಮಿನ್ ಇ ಹೇರಳವಾಗಿರುತ್ತೆ. ಅದೇ ರೀತಿಯಾಗಿ ಫಿನಾಲಿಕ್ ಅಂಶಗಳು ಯಥೇಚ್ಛವಾಗಿರುತ್ತೆ. ಇದರ ಜೊತೆಗೆ ಖನಿಜಾಂಶಗಳಾಗಿರುವಂತಹ ಪೊಟ್ಯಾಸಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಸತು ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಈ ಎಲ್ಲಾ ಖನಿಜಾಂಶಗಳು ಈ ಒಂದೇ ಒಂದು ಫ್ರೂಟ್ ಅಲ್ಲಿ ಇರೋದು ನಾವು ಕಾಣಬಹುದಾಗಿದೆ. ಈ ಒಂದು ಬಟರ್ ಫ್ರೂಟ್ ಅಥವಾ ಈ ಒಂದು ಬೆಣ್ಣೆ ಹಣ್ಣು ಏನಂತಂದ್ರೆ, ಹಲವಾರು ರೀತಿಯಂತಹ ಮೌಲ್ಯವರ್ಧನ ಪದಾರ್ಥಗಳನ್ನು ಕೂಡ ನಾವು ರೆಡಿ ಮಾಡಬಹುದು. ಸೊ ಅದರಲ್ಲಿ ಆಗಿರ್ಬೋದು, ಅದರಲ್ಲಿ ಯಾವ್ಯಾವ ನೋಡ್ತಾ ಹೋದ್ರೆ, ಜಾಮ್ ಆಗಿರ್ಬೋದು, ಜೆಲ್ಲಿ ಆಗಿರ್ಬೋದು, ಸ್ಕ್ವಾಷಸ್ ಆಗಿರ್ಬೋದು, ಪಾನೀಯಗಳ ತಯಾರಿಕೆ ಆಗಿರ್ಬೋದು, ಮತ್ತು ಹಲವಾರು ರೀತಿಯಾದಂತಹ ಔಷಧಿ ತಯಾರಿಕೆಯಲ್ಲೂ ಕೂಡ ಇದನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಒಂದು ಕರ್ನಾಟಕ ಭಾಗದಲ್ಲಿ ಏನಾಗ್ತದೆ, ಹೆಚ್ಚಿನ ಜನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದನ್ನು ತಂಪಾದ ಪಾನೀಯ ರೂಪದಲ್ಲಿ ಇದನ್ನ ತಗೊಂತ ಸೇವನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇದರಲ್ಲಿ ಎಲ್ಲ ರೀತಿಯಂತಹ ಪೋಷಕಾಂಶ ನೇರವಾಗಿ ದೇಹಕ್ಕೆ ಸಿಗೋಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಈ ತರ ತಂಪಾದ ಪಾನೀಯವನ್ನ ಉಪಯೋಗ ಮಾಡಿಕೊಂಡು ಅದನ್ನ ಸೇವನೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣನ್ನ ಬೆಳಿಬೇಕಂದ್ರೆ ಇದರಲ್ಲಿ ತಳಿಗಳು ಯಾವ್ಯಾವ್ದು ಇದಾವೆ, ಈ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಇದರಲ್ಲಿ ತಳಿಗಳನ್ನು ನಾವು 3 ವಿಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡ್ತಾ ಹೋಗಿದ್ದೀವಿ. ಸೊ ಈ ಒಂದು ಬಟರ್ ಫ್ರೂಟ್ ಅಲ್ಲಿ ಯಾವ್ಯಾವ ತರ ನಾವು ವಿಭಾಗ ಮಾಡ್ತಾ ಹೋಗಿದೀವಿ ಅಂತ ನೋಡ್ತಾ ಹೋದ್ರೆ, ಇದನ್ನ ಈ ಒಂದು ಬಟರ್ ಫ್ರೂಟ್ ಹಣ್ಣಿನ ಗಾತ್ರ ಆಗಿರ್ಬೋದು, ಆಕಾರ ಆಗಿರ್ಬೋದು, ಅದರಲ್ಲಿ ತೈಲಾಂಶ ಇರೋದ್ರಾಗಿರ್ಬೋದು, ಅಥವಾ ವಾಸನೆಯ ಮೇಲೆ ಏನ್ ಮಾಡಿದ್ವಿ, ಒಂದು 3 ವಿಭಾಗಗಳನ್ನಾಗಿ ನಾವು ಮಾಡ್ತಾ ಹೋಗಿದ್ವಿ. ಅದರಲ್ಲಿ ಮೆಕ್ಸಿಕನ್ ಅಂತ ಕರಿತಾ ಹೋಗ್ತೀವಿ, ಗ್ವಾಟೆಮಾಲಾ ಅಂತ ಕರಿತಾ ಹೋಗ್ತೀವಿ, ಮತ್ತೆ ವೆಸ್ಟ್ ಇಂಡಿಯನ್ ಬಗ್ಗೆ ತಳಿಗಳು ಅಂತ ಕರಿತಾ ಹೋಗ್ತೀವಿ. ಇದರ ಅನುಸಾರ ಇಟ್ಕೊಂಡು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು IHR ನಾವು ಕರಿತಾ ಹೋಗ್ತೀವಲ್ಲ, ಇದರಲ್ಲಿ ಎರಡು ಒಂದು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಒಂದು ಯಾವುದು ಅಂತಂದ್ರೆ ಅರ್ಕ ಸುಪ್ರೀಂ ಮತ್ತೆ ಅರ್ಕ ರವಿ ಅಂತ ಹೇಳಿ, ಈ ಎರಡು ತಳಿಗಳ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಈ ಒಂದು ತಳಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಮೊದಲನೇದಾಗಿ ನೋಡ್ತಾ ಹೋದ್ರೆ ಅರ್ಕ ಸುಪ್ರೀಂ ಅಂತ ನಿಮ್ಗೆ ಹೇಳಿದೆ. ಸೊ ಇದರ ಒಂದು ಗುಣಲಕ್ಷಣ ಏನಂತ ನೋಡ್ತಾ ಹೋದ್ರೆ, ಇದು ಕೂಡ ಒಂದು ಕಣ್ಣು ಕಸಿಯಿಂದ ಮಾಡಿರುವಂತಹ ಒಂದು ಸಸ್ಯಾಭಿವೃದ್ಧಿಯಿಂದ ಮಾಡಿರುವಂತಹ ಒಂದು

ಕಾಯಿಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಜಿಬ್ಬು ರೋಗವನ್ನು ನಾವು ನಿರ್ವಹಣೆ ಮಾಡಬಹುದಾಗಿದೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಇದ್ರ ಒಂದು ಇಳುವರಿ ಅವಕಾಡೋ ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣು ಇದರ ಒಂದು ಇಳುವರಿ ಬಗ್ಗೆ ಮಾಹಿತಿ ಮಾಡಿಕೊಡಿ, ಮತ್ತೆ ಮಾರುಕಟ್ಟೆ ಹೇಗಾಗ್ತಾ ಇದೆ ಅದ್ರ ಬಗ್ಗೆನೂ ಹೇಳಿ. ಸೊ ಖಂಡಿತ ಸರ್, ತುಂಬ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಯಾಕಂದ್ರೆ ನಮ್ಮ ರೈತರಿಗೆ ಪ್ರಮುಖವಾಗಿ ಬೇಕಾಗಿರೋದು ಇಳುವರಿ. ಯಾವುದೇ ಒಬ್ಬ ರೈತ ಯಾವುದೇ ಒಂದು ಬೆಳೆ ಮಾಡ್ತಾನೆ ಅಂದರೆ ಅವನಿಗೆ ಆದಾಯ ಬರೋ ಒಂದು ದೃಷ್ಟಿ ಇಟ್ಕೊಂಡು ಮಾಡ್ತಾ ಹೋಗ್ತಾನೆ. ಸೊ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಈ ಒಂದು ಇಳುವರಿ ಆದರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಸಸಿಗಳ ಮೇಲೆ ಇದು ನಿಂತಿರುತ್ತೆ. ನಾವು ಎಂಥ ಸಸಿಗಳನ್ನ ನಾಟಿ ಮಾಡ್ತಾ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ನಾವು ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡಿದಂಥ ಗಿಡಗಳಾದರೆ ಸುಮಾರು 7-8 ವರ್ಷಗಳ ಕಾಲ ಮೊದಲನೇ ಇಳುವರಿ ಬರೋಕ್ಕೆ ಶುರುವಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಕಣ್ಣು ಕಸಿ ಅಂತ ಹೇಳಿದ್ವಿ ಅಥವಾ ಗೂಟಿ ಅಂತ ಹೇಳಿದ್ವಿ, ಈ ಥರ ಮಾಡಿದ್ರೆ ಏನಾಗುತ್ತೆ 4 ವರ್ಷದ ನಂತರ ಇಳುವರಿ ಬರೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಸೊ ನಮ್ಮ ರೈತರು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಅಂತಂದರೆ ನಮ್ಮ ರೈತರು ಯಾವುದೇ ಒಂದು ಗಿಡ ನಾಟಿ ಮಾಡಬೇಕು ಅಂದರೆ ಕಸಿ ಅಥವಾ ನಿರ್ಲಿಂಗ ಪದ್ಧತಿಯಿಂದ ಮಾಡಿರುವಂಥ ಕಸಿಗಳನ್ನ ನಾವು ನಾಟಿ ಮಾಡಿದ್ರೆ ಏನಾಗುತ್ತೆ ಇಳುವರಿ ಆದಷ್ಟು ಬೇಗ ಸಿಗ್ತಾ ಹೋಗ್ತದೆ. ಸೊ ಮೊದಲೇದಾಗಿ ಇವಾಗ ಕಣ್ಣು ಕಸಿಯಿಂದ ಮಾಡಿರುವಂಥ 10 ವರ್ಷದ ಗಿಡ ಇದ್ಮೇಲೆ ಒಂದು ಎಕರೆಯಲ್ಲಿ ಎಷ್ಟು ಇಳುವರಿ ಬರಬಹುದು? ಸೊ ಒಂದು 10-12 ವರ್ಷದ ಗಿಡ ಇತ್ತು ಅಂದ್ರೆ ಒಂದು ಎಕರೆಗೆ ಒಂದು 4-5 ಟನ್ ಅಷ್ಟು ಇಳುವರಿ ಬರ್ತಾ ಹೋಗುತ್ತೆ. ಸೊ ಆ ಅಂದಾಜಲ್ಲಿ ನೋಡ್ತಾ ಹೋದ್ರೆ ಒಂದು ಗಿಡಕ್ಕೆ ನಾನು ಆಗಲೇ ಹೇಳಿದೆ, ನಾನು ನಿಮಗೆ ಒಂದು ಗಿಡಕ್ಕೆ 170-200 ಕೆಜಿ ಅಷ್ಟು ಇಳುವರಿ ಬರೋದನ್ನ ನಾವು ಕಾಣಬಹುದಾಗಿದೆ ಅಂತ ನಾನು ಹೇಳ್ತಾ ಹೋದೆ. ಆ ಅಂದಾಜಿಗೆ 100 ಗಿಡಕ್ಕೆ 4-5 ಟನ್ ಅಷ್ಟು ಇಳುವರಿ ಬರ್ತಾ ಹೋಗುತ್ತೆ. ನಾವು ಕಾಯಿಗಳ ಲೆಕ್ಕ ಹಾಕೊಂಡ್ರೆ ಒಂದು ಎಕರೆಗೆ 10,000-12,000 ಕಾಯಿಗಳಷ್ಟು ನಾವು ಬರೋದನ್ನ ನಾವು ಕಾಣಬಹುದಾಗಿದೆ. ಈಗ ಮಾರುಕಟ್ಟೆ ಹೇಗೆ ನಮ್ಮ ಭಾರತದಲ್ಲಿ ಹೇಗಿದೆ ಮತ್ತೆ ವಿದೇಶದಲ್ಲಿ ಹೇಗಿದೆ ಇದ್ರ ಬಗ್ಗೆನೂ ಮಾತಾಡಿ. ಖಂಡಿತ ಸರ್, ಯಾಕೆಂದ್ರೆ ಇವಾಗ ನಮ್ಮ ರೈತನಿಗೆ ಎಲ್ಲ ರೀತಿಯಿಂದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಅವನು ಬೆಳೆಯುವಂತಹ ಒಂದು ಪ್ರಾಡಕ್ಟ್ ಏನಾಗಿರುತ್ತೆ ಕ್ವಾಲಿಟಿಯಲ್ಲಿ ಬೆಳಿಬೇಕಾಗುತ್ತೆ. ಕ್ವಾಲಿಟಿಯಲ್ಲಿ ಬೆಳೆದಾಗ ಏನಾಗುತ್ತೆ ಆ ಒಂದು ಏನಾಗಿರುತ್ತೆ ಒಂದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ನಮ್ಮ ರೈತ ಎಕ್ಸ್ಪೋರ್ಟ್ ಮಾಡಿದ್ರೆ ಏನಾಗುತ್ತೆ ತುಂಬಾ ಒಳ್ಳೆ ರೀತಿಯಂತಹ ಮಾರುಕಟ್ಟೆಯಲ್ಲಿ ಒಂದು ರೇಟ್ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಲೋಕಲ್ ಮಾರ್ಕೆಟ್ ಅಲ್ಲಿ ಒಂದು ಫ್ರೂಟ್ ಮಾರ್ಕೆಟ್ಸ್ ಅಂತ ಇರ್ತವೆ, ಇವಾಗ ಕೆ ಆರ್ ಮಾರ್ಕೆಟ್ಸ್ ಆಗಿರ್ಬೋದು, ಇನ್ನೊಬ್ಬ ಕೆಲವೊಂದು ಮಾರ್ಕೆಟ್ಸ್ ಶ್ರೀನಿವಾಸಪುರ ಮಾರ್ಕೆಟ್ಸ್ ಆಗಿರ್ಬೋದು, ಆ ತರ ಮಾರ್ಕೆಟ್ಸ್ ಹೋದ್ರೆ ಪ್ರೆಸೆಂಟ್ ಡೇಸ್ ಅಲ್ಲಿ ಆ ರೈತರು ಬೆಳೆದಿರುವಂತಹ ಒಂದು ಬೆಣ್ಣೆ ಹಣ್ಣಿಗೆ 150-200 ರೂಪಾಯಿ ಅಷ್ಟು ಕೂಡ ನಾವು ಮಾಡ್ತಾ ಇದ್ದಾರೆ. ಇನ್ನ ಕೆಲವರು ಏನ್ ಮಾಡ್ತಿದ್ದಾರೆ, ರೈತರು ತುಂಬಾ ಬುದ್ಧಿವಂತ ರೈತರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಬೆಂಗಳೂರಲ್ಲಿರುವಂತಹ ಮಾಲ್ಸ್ಗಳಿಗೆ ಅಪಾರ್ಟ್ಮೆಂಟ್ಸ್ಗಳಿಗೆ ಇದೇನ್ ಮಾಡ್ತಾರೆ, ಹಣ್ಣುಗಳು ಡೈರೆಕ್ಟ್ ಆಗಿ ಯಾವುದೇ ರೀತಿಯ ಮಿಡ್ಲ್ ಮ್ಯಾನ್ಸ್ ನಿಲ್ಲದೆ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಸ್ಗೆ ಇದನ್ನ ಕೊಡ್ತಾ ಇದ್ದಾರೆ. ಸೊ ನಮ್ಮ ರೈತ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಏನಾಗುತ್ತೆ ಅವನಿಗೆ ಲಾಭ ಆಗುದಿಲ್ಲ, ಯಾವ ರೀತಿ ಅಂತ ಮೋಸ ಇರೋದಿಲ್ಲ. ಈಗ ಅಂದ್ರೆ ಅವರಿಗೆ ಇದು ಸೂಕ್ತವಾಗಿ ಸಿಗ್ತಾ ಇಲ್ಲ, ಸೂಕ್ತವಾಗಿ ಸಿಗ್ತಾ ಇಲ್ಲ ಅವರಿಗೆ. ಹೌದು. ಆಯ್ತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಪ್ರಸ್ತುತ ಅವಕಾಡೊ ಬೆಣ್ಣೆಹಣ್ಣು ಅಥವಾ ಬಟರ್ ಫ್ರೂಟ್ ಏನಾಗ್ತಾವಲ್ಲ ಈ ಹಣ್ಣಿನ ಸುಧಾರಿತ ಬೇಸಾಯ ಕ್ರಮದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರ ಜೊತೆಗೆ ನಾವೇ ಸಂಪರ್ಕ ಮಾಡಬೇಕು, ಅವರು ನಂಬರ್ ಕೊಡಿ ಅಂತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ಖಂಡಿತ ಸರ್, ನನ್ನ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 9991-11-93-1955 ಅಥವಾ 9909-01-93-935 ಅಂತೇಳಿ ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋಕೆ ನಾವು ಸಿದ್ಧರಾಗಿರ್ತೇವೆ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಅವಕಾಡು ಅಥವಾ ಬೆಣ್ಣೆ ಹಣ್ಣು ಬೇಸಾಯ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನೀಗ ತುರುವೇಕೆರೆ ತಾಲೂಕು ದಬ್ಬೇಘಟ್ಟದ ಡಿ ಕೃಷ್ಣೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದ.